ಟೊಮ್ಯಾಟೋದಲ್ಲಿ ತಡವಾಗಿ ಬರುವ ಅಂಗಮಾರಿ ರೋಗ ಕಂಡುಬಂದಿದ್ದಲ್ಲಿ ಎಲೆಗಳ ಕೆಳಭಾಗದಲ್ಲಿ ಬಿಳಿ ಅಥವಾ ಬೂದು ಬಣ್ಣದ ಶಿಲೀಂಧ್ರವು ಕಾಣಿಸುತ್ತದೆ. ರೋಗ ಉಲ್ಬಣಗೊಂಡಾಗ ಗಿಡ ಪೂರ್ತಿ ಒಣಗುತ್ತದೆ. ಇದರ ಹತೋಟಿಗಾಗಿ ಶಿಲೀಂಧ್ರ ನಾಶಕಗಳಾದ 2.5 ಗ್ರಾಂ ಕ್ಯಾಪ್ಟನ್ 50 WP ಅಥವಾ 2.5 ಗ್ರಾಂ ಕ್ಯಾಪ್ಟನ್ 75 WP ಅಥವಾ 2.5 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಶೇಕಡಾ 50 WP ಅನ್ನು ಸಿಂಪಡಿಸಬೇಕು. ಪ್ರತಿ ಎಕರೆಗೆ 300 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗುತ್ತದೆ. ಮುಸುಕಿನ ಜೋಳದಲ್ಲಿ ಸೈನಿಕ ಹುಳು ಕಂಡುಬಂದಿದ್ದು ಕಡಿಮೆ ಹಾನಿ ಇದ್ದಲ್ಲಿ ಎಮಾಮೆಕ್ಟಿನ್ ಬೆಂಜೋಯೇಟ್ ಶೇಕಡಾ 5 SG ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ 0.4 ಗ್ರಾಂ ಅಷ್ಟು ಬೆರೆಸಿ ಗಿಡಗಳ ಸುಳಿಗೆ ಸಿಂಪಡಿಸಬೇಕು. 1 ಎಕರೆಗೆ 80 ಗ್ರಾಂ ಔಷಧ ಬೇಕಾಗುತ್ತದೆ. ಹೆಚ್ಚು ಹಾನಿ ಕಂಡುಬಂದಲ್ಲಿ ಶಿಫಾರಸು ಮಾಡಲಾದ ಯಾವುದೇ ಕೀಟನಾಶಕಗಳನ್ನು ಗಿಡಗಳ ಸುಳಿಗೆ ಸಿಂಪಡಿಸಬೇಕು. ಅಂದರೆ ಕ್ಲೋರಂಟ್ರಾನ್ ಇಲಿಪ್ರೋಲ್ 18.5 SC, ಸ್ಪಿನೆಟೋರಂ 11.7% SC ಅಥವಾ ನೊವಾಲುರಾನ್ ಮತ್ತು ಎಮಾಮೆಕ್ಟಿನ್ ಬೆಂಜೋಯೇಟ್ 1 ಲೀಟರ್ ನೀರಿಗೆ 3 ಮಿಲಿಲೀಟರ್ ಅಷ್ಟು ಬೆರೆಸಿ ಸಿಂಪಡಿಸಬೇಕು. ಮಾವಿನಲ್ಲಿ ರೆಂಬೆಗಳು ಒತ್ತಾಗಿ ಬೆಳೆದಾಗ ಅವುಗಳಲ್ಲಿ ಕೆಲವೊಂದು ರೆಂಬೆಗಳನ್ನು ಕತ್ತರಿಸಿ ತೆಳುಗೊಳಿಸಿದರೆ ಸೂರ್ಯನ ಬೆಳಕು ಒಳಭಾಗಕ್ಕೆ ಬೀಳುವಂತಾಗಿ ಅಲ್ಲಿಯೂ ಸಹ ಕಾಯಿ ಕಚ್ಚುತ್ತವೆ. ಇದರಿಂದ ಇಳುವರಿ ಹಾಗೂ ಹಣ್ಣಿನ ಗುಣಮಟ್ಟಗಳು ಉತ್ತಮಗೊಳ್ಳುತ್ತವೆ. ಹಣ್ಣಿನ ಕೊಯ್ಲು ಆದ ನಂತರ ಅಂದರೆ ಜುಲೈ ತಿಂಗಳು ಕತ್ತರಿಸಲು ಸೂಕ್ತ ಸಮಯ. ಮಳೆ ಬಂದಿರುವ ಕಡೆ ರೈತರು ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆ ಮಾಡಬೇಕು. ಇದರಿಂದ ನೀರು ಇಂಗುವಿಕೆ ಹೆಚ್ಚಾಗುತ್ತದೆ ಮತ್ತು ಮಣ್ಣಿನ ಸವಕಳಿ ಕಡಿಮೆಯಾಗುತ್ತದೆ. ರೈತರು ಪ್ರಮಾಣೀಕರಿಸಿದ ಬಿತ್ತನೆ ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿಸಬೇಕಾಗಿ ಸಲಹೆ ನೀಡಲಾಗಿದೆ. ರೈತರು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರದ ಪ್ರಮಾಣವನ್ನು ನಿರ್ಧರಿಸಿ ಉಪಯೋಗಿಸಬೇಕು. ಮಳೆ ಬಂದಿರುವುದರಿಂದ ಹಸಿರೆಲೆ ಗೊಬ್ಬರಗಳಾದ ಸೆಣಬು ಅಥವಾ ಡಯಾಂಚವನ್ನು ಬೆಳೆದು ಹೂ ಬಿಡುವುದಕ್ಕಿಂತ ಮುಂಚಿತವಾಗಿ ಭೂಮಿಗೆ ಸೇರಿಸಬೇಕು. ಎರೆಹುಳು ಕೃಷಿ ಮಾಡುವವರು ಎರೆಕುಣಿಗಳಲ್ಲಿ ಎರೆಗೊಬ್ಬರ ಉತ್ಪಾದನೆಯಾಗುವವರೆಗೆ ಶೇಕಡಾ 60-75% ತೇವಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕು. ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ಅರ್ಧಚಂದ್ರಾಕಾರದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಬದು ಅಥವಾ ಪಾತಿಯನ್ನು ಮಾಡಿ ಬುಡದಿಂದ 3 ಅಡಿ ಅಂತರದಲ್ಲಿ ಕಂದಕಗಳನ್ನು ಮಾಡಿ ಮೊದಲನೇ ಕಂತಿನ ಕೊಟ್ಟಿಗೆ ಹಾಗೂ ರಸಗೊಬ್ಬರಗಳನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಟ್ಟು ಸಾವಯವ ಪದಾರ್ಥಗಳಿಂದ ಹೊದಿಕೆ ಹೊದಿಸಬೇಕು. ರೈತರು ದಾಮಿನಿ ಎಂಬ ತಂತ್ರಾಂಶವನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡರೆ ಇದರಿಂದ ಮಿಂಚಿನ ಮುನ್ಸೂಚನೆಯನ್ನು ಅತ್ಯಂತ ನಿಖರವಾಗಿ ತಿಳಿಯಬಹುದು. ಹಾಗೆಯೇ ಮೌಸಮ್ ಮತ್ತು ಮೇಘದೂತ್ ತಂತ್ರಾಂಶಗಳಿಂದ ಮಳೆಯ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನು ಪಡೆಯಲು ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರವನ್ನಾಗಲಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಲು ಕೋರಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಕೃಷಿ ರಂಗ ಮೂಡಿಬಂತು. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಸ್ವಲ್ಪ ಅಧಿಕ ಪ್ರಸೆಂಟ್ನ ನಮಗೆಲ್ಲ ಕರೆಕ್ಟ್ ಇರುತ್ತೋ ಇಲ್ವೋ ಅಂತ ಟೆಕ್ಸ್ಟ್ ಬುಕ್ ಮೇಲೆ ಸಂಶಯ ಪಡೋದು. ಅದಕ್ಕೆ ಒಂದು ರೆಫರೆನ್ಸ್ ಮೆಟೀರಿಯಲ್ನ ಹುಡುಕೋದು. ಆ ರೆಫರೆನ್ಸ್ ಮೆಟೀರಿಯಲ್ ಜೊತೆಗೆ ಒಂದು ಹ್ಯಾಂಡ್ ಬುಕ್ ಅಂತೆ, ಮಾಡೆಲ್ ಕ್ವಶನ್ ಪೇಪರ್ ಇರೋ ಸೆಟ್ಗಳಂತೆ, ಎರಡು ಮೂರು ಕಡೆ ಓದ್ ಕೊನೆಗೆ ನಮ್ಗೆ ಕರೆಕ್ಟ್ ಆಗಿರೋ ಉತ್ತರ ಗೊತ್ತಿರೋ ಅದನ್ನು ತಪ್ಪಾಗಿ ಬರೆದು ಬರೆಯೋ ಸಾಧ್ಯತೆಗಳಿದೆ. ಸೊ ಆಗಿನ ಕಾಲದಲ್ಲಿ ಈ ರೀತಿ ಇರಲಿಲ್ಲ, ವರ್ಬಲ್ ಎಜುಕೇಷನ್ನೇ ಇಷ್ಟು ಸೋರ್ಸಸ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಯಾವ್ಯಾವ ಸೋರ್ಸಸ್ ಇತ್ತು? ವೇದಗಳು, ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಧರ್ಮಸೂತ್ರಗಳು. ಈಗ ನೀವು ಕೇಳಿರ್ಬೋದು ಆರ್ಯಭಟ್ಟ, ಪಾಣಿನಿ ಸೂತ್ರ, ಗ್ರೇಟ್ ಸಾಂಸ್ಕೃತ್ ಸ್ಕಾಲರ್ ಪಾಣಿನಿ, ಪಾಣಿನಿ ಸೂತ್ರಗಳು, ಪತಂಜಲಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಇವೆಲ್ಲ ಬರೆದಿರ್ತಕ್ಕಂತಹ ಅಮೂಲ್ಯವಾದ ಬರವಣಿಗೆಗಳೇ ಶಿಕ್ಷಣದ ಮೂಲಗಳಾಗಿತ್ತು. ಈ ಫಾರ್ಮಲ್ ಎಜುಕೇಷನ್ ಬಂದಿದ್ದು ಯಾವಾಗ? ಈ ಮೆಕ್ಯಾಲೆ ಬಂದಾಗ, ಬ್ರಿಟಿಷ್ ಎಜುಕೇಷನ್, ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್ ಅನ್ನೋದು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆದಾಗಲೇ ಈ ಫಾರ್ಮಲ್ ಇನ್ಫಾರ್ಮಲ್ ಅನ್ನೋ ವ್ಯತ್ಯಾಸ ಕಂಡಿದ್ದು ನಾವು. सूरज तेरा चढ़ता ढलता गर्दिश में करते हैं तारे दंगल दंगल दंगल दंगल माँ के पेट से मरघट तक है तेरी कहानी पग पग प्यारे दंगल दंगल दंगल दंगल सूरज तेरा चढ़ता ढलता गर्दिश में करते हैं तारे दंगल दंगल dang dang dang dhadkane chhati mein jab dhupak jati hai beat thap thapa unko phir jaga baat ban jati hai paavle haathi si har chunauti hai re samne khadi ghoor ke padi aankh dikhlati hai tab aankh se unki aankh mila ke phir jaane ka naam hai pyare dangal dangal dangal suraj tera chadta dhalta gardish mein karte hain tare dangal dangal dangal dangal मजबूत भरोसा अपने सपनों पे करना जितने मुंह उतनी बातें गौर कितनों पे करना आज लोगों की बारी जो कहें कह लेने दे तेरा भी दिन आएगा उस दिन हिसाब चुका के रहना dangal dangal suraj tera chadta chadta gardish mein karte hain tare dangal dangal dangal dangal dangal dangal dangal dangal किस्मत देती है किनके तैयारी के दिन तुझको मोहलत देती है मांगती है लागत में तुझसे हर बूंद पसीना परम ना बदले में ये जान ले बेहद देती है dangal dangal suraj tera chadta chadta gardish